ಮಣಿಹಾರದಂತೆ ಕೇಳುಗಳೇ, ನಾಳೆ ಸಂಜೆ 5 ಗಂಟೆಗೆ ಯುವವಾಣಿ ಯುವಜನತೆಯ ಶಿಕ್ಷಣ, ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಕಾರ್ಯಕ್ರಮ ಸರಣಿ ಮಾರ್ಗದರ್ಶಿ ನಡೆಸಿಕೊಡುತ್ತಾರೆ ಕೊಡಗು ಜಿಲ್ಲೆಯ ಅಗ್ರಣಿ ಬ್ಯಾಂಕ್ ಮುಖ್ಯಸ್ಥರಾದ ಆರ್ಕೆ ಬಲ್ಲಚಂದ್ರ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕೊಡಗಿನ ಮಣ್ಣಿನ ಗುಣ ಕುರಿತು ನಿವೃತ್ತ ಮಣ್ಣು ವಿಜ್ಞಾನ ಪ್ರಾಧ್ಯಾಪಕರಾದ ಡಾ ವಿಆರ್ ರಾಮಕೃಷ್ಣ ಪರಮ ಅವರೊಡನೆ ಮಾತುಕತೆ ಕೇಳುವಿರಿ. 7:30 ಸುದ್ದಿ ಸಮಾಚಾರ, 7:45 ಸುದ್ದಿ ಜೊಂಬೆ, 7:50 ಅರೆಭಾಷೆ ಐಸಿರಿ. ರಾಷ್ಟೀಯ ಬ್ಯಾಡ್ಮಿಂಟನ್ ಕ್ರೀಡಾಪಟು ಕೋಪಟ್ಟಿಯ ಪೊಡನೋಳನ ಸ್ವಪ್ನಶ್ರೀ ಕಿರಣ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಜಿಎ ಶಿವರುದ್ರಪ್ಪ ಅವರ ರಚನೆ ಸಮೂಹ ಗಾನದಲ್ಲಿ. ಕಡೆನ್ನಲು ಬಹುದೇ ಹೇಳು ರಸ ರುಚಿಗಳ ಬೀಡನು ಗಂಗೆಯ ಮುನೆ ತುಂಗೆಗಳಲ್ಲಿ ಎದೆಯ ಹಾಲು ಹರಿದಿದೆ ಗಂಗೆಯ ಮುನೆ ತುಂಗೆಗಳಲ್ಲಿ ಎದೆಯ ಹಾಲು ಹರಿದಿದೆ ಹಿಮಾಲಯದ ಶಿಖರ ರಾಗದ ಗಂಗೆ ನೀನು ತಾಯಿ ನಿನಗೆ ವಂದನೆ ಕಲಹಮ್ಮ ಭಾರತೀಯ ತಾಯಿ ನಿನಗೆ ವಂದನೆ ತಾಯಿ ನಿನಗೆ ವಂದನೆ ತಾಯಿ ನಿನಗೆ ವಂದನೆ ತಾಯಿ ನಿನಗೆ ವಂದನೆ ಇನ್ನು ಮುಂದೆ ಕೇಳಿ ಕೆಎಸ್ ನರಸಿಂಹಸ್ವಾಮಿ ರಚನೆಯ ಒಂದು ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ

ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೌಡ ಸಮಾಜ ಮರಗೋಡು ಇದರ ಕೂಡುಕಟ್ಟಲ್ಲಿ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಇದೇ 27ರ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮರುಗೋಡಿನ ಗೌಡ ಸಮಾಜದಲ್ಲಿ ನಡೆದಿದೆ. ಅಕಾಡೆಮಿನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮನ ಅಲ್ಲಿನ ಗೌಡ ಸಮಾಜದ ಅಧ್ಯಕ್ಷರಾದ ಕಟ್ಟೆಮನೆ ಕೆ ಜನಾರ್ದನವು ಉದ್ಘಾಟನೆ ಮಾಡುವೆ. ಸೋಮರ್ಪೇಟೆ ಸೃಷ್ಟಿಯ ಚಿಗುರು ಕವಿ ಬಳಗ ಹಂಗೆ ದೇವಿ ಪ್ರಜ್ವಲ್ ಅವರ ಕೂಡುಕೂಟಲ್ಲಿ ಅಲ್ಲಿನ ಮಹಿಳಾ ಸಮಾಜದಲ್ಲಿ ಸಾಧಕರಿಗೆ ಸನ್ಮಾನ ಹಂಗೆ ಕವಿಗೋಷ್ಠಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಪಟ್ಟಣ ಪಂಚಾಯಿತಿ ಪ್ರಭಾರ ಅಧ್ಯಕ್ಷ ಬಿ ಸಂಜೀವ ಉದ್ಘಾಟನೆ ಮಾಡಿ ಮಾತಾಡಿ ಯುವ ಜನಾಂಗ ಸಂಸ್ಕೃತಿನ ಕೊಂಡಿನ ಕಳಚಿಕಣಿಕಾಗದು ಎಲ್ಲವರಲ್ಲಿನೂ ನಾಡು ನುಡಿ ಸಂಸ್ಕೃತಿನ ಅರಿವು ಯಾಗೋಳು ಜಾಗೃತ ಆಗಿರೋ ಕೂತ ಹೇಳದು. ಸರ್ಕಾರನೇ ಕನ್ನಡ ಕಾಯಕ ವರ್ಷತೆಯಲ್ಲಿ ಆಚರಣೆ ಮಾಡುತ್ತಿದ್ದು ಆಡಳಿತದಲ್ಲಿ ಕನ್ನಡಕ್ಕೆ ಪರಿಣಾಮಕಾರಿ ಆದ್ಯತೆ ಸಿಕ್ಕ ಕೂತ ಹೇಳ್ದು. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಯಿತು. ಕೊಡಗು ಮಕ್ಕಳ ಸಹಾಯವಾಣಿ 1098 ಕೊಡಗು ಗ್ರಾಮೀಣಾಭಿವೃದ್ದಿ ಸಂಸ್ಥೆ ಮತ್ತು ಕೊಡಗು ವಿಶೇಷ ಮಕ್ಕಳ ಪೊಲೀಸ್ ಘಟಕದ ಕೂಡುಕೂಟಲ್ಲಿ ತೆರೆದ ಮನೆ ಕಾರ್ಯಕ್ರಮ ಹಾಕತ್ತೂರು ಸರ್ಕಾರಿ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸಹಾಯವಾಣಿ 1098ನ ಬಗ್ಗೆ ಮತ್ತೆ ಬಾಲನ್ಯಾಯ ಕಾಯ್ದೆ 2015ರ ಬಗ್ಗೆ ಮಕ್ಕಳ ಸಹಾಯವಾಣಿನ ಜಿಲ್ಲಾ ಸಂಯೋಜಕರಾದ ನವೀನ್ ಕುಮಾರವು ಮಾಹಿತಿ ಕೊಟ್ಟು ಮಕ್ಕಳ ವಿಶೇಷ ಪೊಲೀಸ್ ಘಟಕದ ಸುಮತಿ ಮತ್ತೆ ಮಹೇಶ್ ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2012 ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತೆ ಪೊಲೀಸ್ ಇಲಾಖೆನ ಸಹಾಯವಾಣಿ 112 ಕುರಿತಂಗೆ ಮಾಹಿತಿ ಕೊಟ್ಟು ಕೊಡಗು ಜಿಲ್ಲೆಯಲ್ಲಿ ಇಂದು 24 ಹೊಸ ಕೋವಿಡ್ 19 ಪ್ರಕರಣಗಳ ದೃಢ ಅಟ್ಟು. ಈಗ 628 ಸಕ್ರಿಯ ಪ್ರಕರಣಗಳ ಒಟ್ಟು. ಮಡಿಕೇರಿ ತಾಲೂಕಲ್ಲಿ 8, ಸೋಮರಪೇಟೆ ತಾಲೂಕಲ್ಲಿ 9, ಹಂಗೆ ವಿರಾಜಪೇಟೆ ತಾಲೂಕಲ್ಲಿ 7 ಪ್ರಕರಣಗಳು ಕಂಡುಬಂದಿಟ್ಟು. ಇಲ್ಲಿ ಮುಟ್ಟ 424 ಜನ ಈ ಕಾಯಿಲೆಯಿಂದ ಜೀವ ಕಳ್ಕೊಂಡ್ರೆ ಈಗಿನ ಕೋವಿಡ್ ಪಾಸಿಟಿವಿಟಿ ದರ %0.75 ಹುಟ್ಟುತ್ತ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ಲವು ತಿಳಿಸಿದಳು. ಅಂತಾರಾಷ್ಟೀಯ ಆನ್ಲೈನ್ ಇ ಕಟ ಚಾಂಪಿಯನ್ಶಿಪ್ಲಿ ಕೊಡಗಿನ ವಿರಾಜಪೇಟೆ ನಗರದ ವಿದ್ಯಾರ್ಥಿ ರಾಹುಲ್ ಕೆ ಭಾರತನ ಪ್ರತಿನಿಧಿಸಿ ಸ್ವರ್ಣಸ್ಥಾನ ಗಳಿಸಿದಳು. ಇವು ವಿರಾಜಪೇಟೆ ವಿಜಯನಗರ ನಿವಾಸಿ ಕುಮಾರ್ ಮತ್ತೆ ವರಲಕ್ಷ್ಮಿ ದಂಪತಿಗಳ ಮಂಗ. ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ 19 ಪಾಸಿಟಿವಿಟಿ ದರ %2 ಕಮ್ಮಿ ಇರದ್ರಿಂದ ಜಿಲ್ಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿನ ಗಮನದಲ್ಲಿಟ್ಟುಕೊಂಡು ಸರ್ಕಾರದ ಸಂಬಂಧಪಟ್ಟ ಇಲಾಖೆಯ ಸುತ್ತೋಲಿನ ಆಧಾರದಲ್ಲಿ ಇದೇ 27ರೆ ನಾಡದು ಸೋಮವಾರದ 6ರಿಂದ 8ನೇ ತರಗತಿಗಳನ್ನ ಶುರು ಮಾಡುವಂಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲವು ಆದೇಶ ಹೊರಡಿಸಿದಳು. ಕೊಡಗು ಜಿಲ್ಲೆಯ ಎಲ್ಲಾ ಸರ್ಕಾರಿ ಅನುದಾನಿತ ಹಂಗೆ ಅನುದಾನ ಇಲ್ಲದ ಶಾಲೆಗಳಲ್ಲಿ ಈ ತರಗತಿಗೆ ಶುರುವಾದೆ ಬೇರೆ ಬೇರೆ ಹಾಸ್ಟೆಲ್ಗಳಲ್ಲಿನೂ ಎಸ್ಒಪಿನಂಗೆ ತರಗತಿಗಳನ್ನ ಶುರು ಮಾಡಿಕೆ ಆದೇಶಿಸಲಾಯಿತು. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2021ನ್ನು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಂಗೆ ಪ್ರವಾಸೋದ್ಯಮ ಪಾಲುದಾರರೊಟ್ಟಿಗೆ ಆಚರಣೆ ಮಾಡಲಾಗುತ್ತಿದ್ದು ಇದರ ಅಂಗವಾಗಿ ಕೊಡಗು ಜಿಲ್ಲೆಯ ಮಡಿಕೇರಿನ ರಾಜಸಿಟ್ ಉದ್ಯಾನವನದಲ್ಲಿ ಇದೇ 27ಕ್ಕೆ ಬೆಳಗ್ಗೆ 10 ಗಂಟೆಗೆ ಕೊಡಗು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂಗೆ ಮುಕ್ತ ಚಿತ್ರಕಲಾ ಸ್ಪರ್ಧೆನ ಏರ್ಪಾಟು ಮಾಡಲಾಯಿತು. 3ರಿಂದ 10 ವರ್ಷ, 11ರಿಂದ 15 ಮತ್ತೆ 16ಕ್ಕಿಂತನೂ ಮೇಲೆ ಇರುವವಕ್ಕೆ ಮುಕ್ತ ಅವಕಾಶ ಇದ್ದದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವು ತಮಗೆ ಚಿತ್ರ ಬಿಡಿಸಿಕೆ ಬೇಕಾದ ಲೇಖನ ಸಾಮಗ್ರಿಗಳನ್ನ ತಾವೇ ತರಕು ಡ್ರಾಯಿಂಗ್ ಶೀಟ್ನ ಜಾಗಲೆ ನೀಡಲಾದ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಈಶ್ವರ್ ಕುಮಾರ್ ಕಂಡು ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಈಗ ಪ್ರಕಟಣೆಗಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ನಂಬರ್ 2762ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾದಾಪುರ. ಇದರ 91ನೇ ವರ್ಷದ 2020-21 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 27ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಬಿಎ ಮಣ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಕೋವಿಡ್ ನಿಯಮದಂತೆ ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಬಿಎಸ್ ಕಾವೇರಪ್ಪ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಈರಮಂಡ ಹರಿಣಿ ವಿಜಯ್, ಕೊಟ್ಟಕತ್ತೀರ ಯಶೋಧ ಪ್ರಕಾಶ್ ನಿರ್ಮಾಣತ್ರ ಕೊಡವ ಸಿನಿಮಾ ನಾಡಪೆದ ಆಶಾ. ಮಡಿಕೇರಿ ಕೊಡವ ಸಮಾಜದ ಇದೇ 24ಲಿಂಜಿ 26ನೇ ಮಧ್ಯಾಹ್ನ 3:30 ಪಿಂಜ ವೈಪತ 6 ಗಂಟೆಗೆ ಪ್ರದರ್ಶನ. ಬುಕ್ಕಿಂಗ್ ಕಾಯ್ತೆ ಸಂಪರ್ಕಿಸಿ ಮಡಿಕೇರಿ ಕೊಡವ ಸಮಾಜ. ಡ್ಯಾನಿ ಎಲೆಕ್ಟ್ರಿಕಲ್ಸ್ ಪೊನ್ನಂಪೇಟೆ, ಎಲ್ಲಾ ತರಹದ ಮಿಕ್ಸಿ ಹಾಗೂ ಗ್ಯಾಸ್ ಸ್ಟೌ ರಿಪೇರಿಗೆ ಸಂಪರ್ಕಿಸಿ ಡ್ಯಾನಿ ಎಲೆಕ್ಟ್ರಿಕಲ್ಸ್, ಜಿಎಂಪಿ ಶಾಲೆ ಎದುರು, ಪೊನ್ನಂಪೇಟೆ. ಸೂಪರ್ ಬ್ರ್ಯಾಂಡ್ ನ ಸೂಪರ್ ಎಕ್ಸ್ಚೇಂಜ್ ಆಫರ್ ಅವಿಲಾಶ್ ನಲ್ಲಿ ಸ್ಯಾಮ್ಸಂಗ್, ಬಾಶ್, ಎಲ್ಜಿ, ಪ್ಯಾನಸೋನಿಕ್, ಹೈಯರ್, ಫಿಲಿಪ್ಸ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಗಳ ಎಕ್ಸ್ಚೇಂಜ್ ಮೇಳ, ಅಲ್ಲದೆ ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅವಿಲಾಶ್ ಸ್ಟೋರ್ಸ್, ವಿರಾಜಪೇಟೆ. ಟಾಟಾ ಉತ್ಪನ್ನಗಳ ಎಲ್ಲಾ ಮಾದರಿಯ ಕಾರ್ಗಳ ಬುಕ್ಕಿಂಗ್ ಆಗಿ ಕೂಡಲೇ ಸಂಪರ್ಕಿಸಿ ಅರಸ್ ಕಾರ್, ಮಡಿಕೇರಿ ಹಾಗೂ ಗೋಣಿಗೊಪ್ಪ, ಇಂಡಿಯಾಸ್ ಸೇಫೆಸ್ಟ್ ವೆಹಿಕಲ್. ವಿವರಗಳಿಗೆ ಕಾಲ್ ಮಾಡಿ ಅಯ್ಯಪ್ಪ 9611300888. ನಿಮ್ಮ ಮೆಚ್ಚಿನ ಪುತ್ತೂರು ಹಾಗೂ ಬೆಳ್ತಂಗಡಿ ಮುಳಿಯಾದಲ್ಲಿ ಇದೇ 8 ರಿಂದ 28ರವರೆಗೆ ಚೈನ್ ಅಂಡ್ ಡೈಮಂಡ್ ಫೆಸ್ಟ್. ಆಕರ್ಷಣೀಯ ಚೈನ್ ಗಳು ಮತ್ತು ಅತ್ಯುನ್ನತ ಗುಣಮಟ್ಟದ ವಜ್ರಾಭರಣಗಳು ಈ ಫೆಸ್ಟ್ ನಲ್ಲಿ. ಪ್ರತಿ 25,000 ರೂಪಾಯಿ ಖರೀದಿಗೆ ಡಿಜಿಟಲ್ ಗಿಫ್ಟ್ ವೋಚರ್, ಅಲ್ಲದೆ ಆಕರ್ಷಕ ಉಡುಗೊರೆಗಳು. ನಿಮ್ಮ ಕಣ್ಮನ ಸೆಳೆಯುವ ಚೈನ್ ಹಾಗೂ ಡೈಮಂಡ್ ಆಭರಣಗಳ ಖರೀದಿಗೆ ಬನ್ನಿ ಮುಳಿಯಾ ಜುವೆಲ್ಸ್, ಪುತ್ತೂರು ಹಾಗೂ ಬೆಳ್ತಂಗಡಿ. ಭಾಗಮಂಡಳದಿಂದ ಅಯ್ಯಂಗೇರಿ, ನಾಪೋಕ್ಲು, ಮಡಿಕೇರಿ, ಮೂರ್ನಾಡ್, ಗೋಣಿಕೊಪ್ಪ ಮಾರ್ಗವಾಗಿ ಬೆಂಗಳೂರಿಗೆ ಪೂಜಾ ಟ್ರಾವೆಲ್ಸ್ ಸ್ಲೀಪರ್ ಬಸ್ ಮತ್ತೆ ಆರಂಭವಾಗಿದೆ. ಸಂಪರ್ಕಿಸಿ 9800477177. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ ಬುಕ್ಗಳು, ಪಠ್ಯ ಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ, ವಿರಾಜಪೇಟೆ. ಮಡಿಕೇರಿಯ ರಾಜಶೇಖರ್ ಹೋಮ್ನಿಟ್ಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಗೃಹೋಪಯೋಗಿ ವಸ್ತುಗಳ ಮೇಲೆ 30% ಡಿಸ್ಕೌಂಟ್. ಈ ಕೊಡುಗೆ ಇದೇ 25ರಿಂದ 30ರವರೆಗೆ ಮಾತ್ರ. ತ್ವರೆ ಮಾಡಿ, ರಾಜಶೇಖರ್ ಹೋಮ್ನಿಟ್ಸ್, ಜೂನಿಯರ್ ಕಾಲೇಜು ಹತ್ತಿರ, ಮಡಿಕೇರಿ. ಕೈಂಜ ಪದ್ನಂಜಂಗ್ ಮರಣಪಟ್ಟ ಶಿರಂಗಳ್ಳಿ ಗ್ರಾಮ ಸರ್ಕಂಡ ಎ ಕುಟ್ಟಪ್ಪ ಎಂಡಮಾದ ಕಾರ್ಯ ಇದೇ ಇರೋ ತಾರಾಂಗ್ ನಾರಾಜ ಪೊಲಾಕ 12:30 ಶಿರಂಗಳ್ಳಿ ಗ್ರಾಮತ್ತುಳ್ಳ ಸರ್ಕಂಡ ಪೌತಿ ಪಳಂಗಪ್ಪ ಎಂಡ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದ್ಯ ಸಾಕಾರ ತರುಣುಂದ್ ಐಂಡ ಮಕ್ಕಳನ ಸರ್ಕಂಡ ಸೋಮಯ್ಯ ಡಾಲಿ ಪಿಂಜ ಒಕ್ಕಕಾರ ಕಟ್ಟಂಡಿತ್. ಮಡಿಕೇರಿಯ ನಿಮ್ಮ ಮೆಚ್ಚಿನ ಹೋಟೆಲ್ ಶ್ರೀ ಶಾಂತಿ ಸಾಗರ್ ಇದೀಗ ಹೊಸ ರೂಪದೊಂದಿಗೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ನ